ವಿನಯ್ ಆಫೀಸ್ ಇಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ, ಜಲಮಂಡಳಿ, ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/12/2024 ಶನಿವಾರದಂದು ನಡೆಯುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಡಿಸೆಂಬರ್ ತಿಂಗಳ 14ರಂದು, ಅಂದರೆ 14/12/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನವೆಂಬರ್ 26 ರಾಷ್ಟೀಯ ಕ್ಷೀರ ದಿನಾಚರಣೆ, ಈ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಮಲೆನಾಡು ಗಿಡ್ಡ ತಳಿ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಜಿಎಂ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಆತ್ಮೀಯ ರೈತ ಬಾಂಧವರೇ, ನವೆಂಬರ್ 26 ರಾಷ್ಟೀಯ ಕ್ಷೀರ ದಿನಾಚರಣೆ, ಈ ಕುರಿತು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಮಲೆನಾಡು ಗಿಡ್ಡ ತಳಿ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸತೀಶ್ ಜಿಎಂ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಮಸ್ಕಾರ. ವಂದನೆಗಳು ಸರ್. ಸರ್, ಇವತ್ತಿನ ವಿಚಾರ ಅಂತಂದ್ರೆ ರಾಷ್ಟೀಯ ಕ್ಷೀರ ದಿನಾಚರಣೆ, ಇದನ್ನ ಯಾಕೆ ಆಚರಿಸ್ತಾರೆ, ಇದರ ಮಹತ್ವದ ಬಗ್ಗೆ ತಾವು ಪ್ರಾರಂಭದಲ್ಲಿ ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಕ್ಷೀರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸೊ ತಮ್ಗೆಲ್ಲರಿಗೂ ಗೊತ್ತಾ ಇದೆ, ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ, ಅಂದ್ರೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಾ ಇದೆ. ಸೊ ಈ ಹಾಲನ್ನ ಉತ್ಪಾದನೆ ಕೇವಲ ನಾವು ನಮ್ಮ ರಾಸುಗಳಿಂದ ಆಗಿರ್ಬೋದು ಅಥವಾ ಇನ್ನಿತರ ಸೋರ್ಸಿಂದ ಆಗಿರ್ಬೋದು ಮಾಡಿದ್ದೇವೆ, ಆದ್ರೆ ಇದಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಹೇಳ್ಬಿಟ್ಟು ಒಂದು ನಮ್ಮ ದೇಶದಲ್ಲಿ ಶ್ವೇತ ಕ್ರಾಂತಿಯನ್ನ ಮಾಡಲಿಕ್ಕೆ ಕಾರಣಭೂತರಾದಂತವ್ರು, ಅವ್ರನ್ನ ನಾವು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಸೊ ಅವರ ಒಂದು ಜನ್ಮದಿನದ ಅಂಗವಾಗಿ ಇದನ್ನ 2014ರಿಂದ ಕೂಡ ಈಗ ಒಂದು ರಾಷ್ಟ್ರೀಯ ಕ್ಷೀರ ದಿನಾಚರಣೆಗೆ ಆಚರಿಸ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸೊ ಭಾರತದಲ್ಲಿ ಹಾಲಿನ ಉತ್ಪಾದನೆಯನ್ನು ಉತ್ತೇಜಿಸತಕ್ಕಂಥದ್ದು ಮತ್ತೆ ಹಾಲಿನ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಅಂದ್ರೆ ಆರೋಗ್ಯದ ಪ್ರಯೋಜನಗಳು ಏನೇನಿದೆ, ಹಾಲಿನ ಮಹತ್ವವನ್ನ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಕೂಡ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಮಹತ್ವ ಅಂತ ಅಂದ್ರೆ ಜೊತೆಗೆ ಈ ಕ್ಷೀರ ಕ್ರಾಂತಿ ಅಂದ್ರೆ ಏನು ಅಂತ ಹೇಳ್ತೀರಿ? ನೋಡಿ, ನಾವು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸೊ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಕೂಡ ನಮಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಬಂದವು, ಬಡತನ ಆಗಿರ್ಬೋದು, ಆಹಾರ ಧಾನ್ಯದ ಕೊರತೆ ಆಗಿರ್ಬೋದು, ಸಿನ್ನಿತ್ವ ಹಲವಾರು ಸವಾಲುಗಳು ನಮ್ಮ ಮುಂದೆ ಇದ್ವು. ಆ ದಿನಗಳಲ್ಲಿ ಸುಮಾರು 60 ಮತ್ತು 50 ದಶಕದಲ್ಲಿ ಮತ್ತು 70 ದಶಕದಲ್ಲಿ ಈ ಮೂರು ದಶಕದಲ್ಲಿ ಒಂದು ಎರಡು ಮಹಾನ್ ಕ್ರಾಂತಿಗಳು ನಮ್ಮ ದೇಶದಲ್ಲಿ ಆದವು. ಒಂದು ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯನ್ನ ಸ್ವಾಮಿನಾಥನ್ ಅವರ ಸಾರಥ್ಯದಲ್ಲಿ ನಮ್ಮ ದೇಶದಲ್ಲಿ ನಾವು ಆಹಾರ ಧಾನ್ಯಗಳ ಸ್ವಾವಲಂಬನೆಗೆ ಆಯಿತು. ಅದೇ ರೀತಿಯಾಗಿ 70 ದಶಕದಲ್ಲಿ ಡಾಕ್ಟರ್ ಕುರಿಯನ್ ಇವರ ಸಾರಥ್ಯದಲ್ಲಿ ನಮ್ಮದಲ್ಲಿ ಶ್ವೇತ ಕ್ರಾಂತಿ ಅಂತ ಹೇಳ್ಬಿಟ್ಟು ಆಗಿತ್ತು. ಶ್ವೇತ ಕ್ರಾಂತಿ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಡಾಕ್ಟರ್ ಕುರಿಯನ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಹಲವಾರು ಸಹಕಾರಿ ಹಾಲು ಒಕ್ಕಟಗಳನ್ನು ಸ್ಥಾಪನೆ ಮಾಡಲಾಯಿತು. ಸೊ ನಾವೆಲ್ಲ ಕೇಳಿದ್ವಿ ಹಿಂದೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ನಮ್ಮ ರೈತರೆಲ್ಲ ಹಾಲು ಉತ್ಪಾದನೆ ಮಾಡ್ತಾ ಇದ್ರು, ಬಟ್ ಅದರ ಮಧ್ಯವರ್ತಿಗಳ ಹಾವಳಿಯಿಂದ ಅವರಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇರಲಿಲ್ಲ. ಸೊ ಮೊದಲು ಇವರು ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು, ನಂತರ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡ್ರು. ಬಟ್ ಅಲ್ಲಿರ್ತಕ್ಕಂತ ಪರಿಸ್ಥಿತಿಯನ್ನು ನೋಡ್ಬಿಟ್ಟು ಇವರು ಆ ಗೌರ್ಮೆಂಟ್ ಜಾಬನ್ನು ತ್ಯಜಿಸ್ಬಿಟ್ಟು ಖೇರಾ ಜಿಲ್ಲೆ ಅಂತಕ್ಕಂಥದ್ದು, ಅಂದ್ರೆ ಗುಜರಾತ್ ನಲ್ಲಿ ಇರ್ತಕ್ಕಂಥ ಖೇರಾ ಜಿಲ್ಲೆಯಲ್ಲಿ ಒಂದು ಮೊದಲನೆಯ ಸಹಕಾರ ಸಂಘವನ್ನು, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸ್ತಾರೆ. ಸೊ ನಂತರದಲ್ಲಿ ಅವರು 1965 1998 ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗ್ತಾರೆ. ಸೊ ಈ ಒಂದು ಅವಧಿಯಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ಇವರು ಕೈಗೊಳ್ತಾರೆ. ನಮ್ಮ ದೇಶದ ಹೈನುಗಾರಿಕೆಯನ್ನು ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಳ್ಳಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೆ. ಸೊ ಮುಖ್ಯವಾಗಿ ಅಂತ ಹೇಳಿದ್ರೆ ಸಹಕಾರ ತತ್ವ, ಇವಾಗೆಲ್ಲ ನಾವು ನೋಡ್ತಾ ಇದೀವಿ KMF ಮಾದರಿಯಲ್ಲಿ ನೋಡ್ತಾ ಇದ್ವಿ, ಈ ಸಹಕಾರ ತತ್ವ ಅಂದ್ರೆ ರೈತರೇ ತಮ್ಮ ಬೆಳೆಯನ್ನ ಅಥವಾ ತಮ್ಮ ಬಂದಿರತಕ್ಕಂಥ ಹಾಲನ್ನ ಸಹಕಾರ ತತ್ವದಲ್ಲಿ ಮಾರ್ಬಿಟ್ಟು ಉತ್ತಮವಾದ ಬೆಲೆಯನ್ನ ಪಡೆದುಕೊಂಡದ್ದು ಇದರ ಉದ್ದೇಶ ಆಗಿದೆ. ಸೊ ಈ ಒಂದು ಅವಧಿಯಲ್ಲಿ ಅವರು ಆಪರೇಷನ್ ಫ್ಲಡ್ ಅಂತ ಹೇಳ್ಬಿಟ್ಟು ಒಂದು ಮೂರು ಹಂತದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ. ಸೊ ಇದು ನಮ್ಮ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ಜೊತೆಗೆ ಈ ಒಂದು ಆಪರೇಷನ್ ಫ್ಲಡ್ ಅಂತ ದಿನಗಳಲ್ಲಿ 1970 ಮಾಡ್ತಾರೆ. ಸೊ ಇಡೀ ಪ್ರಪಂಚದಲ್ಲಿ ಇಟ್ ಈಸ್ ದಿ ಒನ್ ಆಫ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಅಗ್ರಿಕಲ್ಚರ್ ಬೇಸ್ಡ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಈಗ ಕೂಡ ರೆಕಗ್ನೈಸ್ ಆಗಿದೆ. ಸೊ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಜನತೆಗೆ ಆರ್ಥಿಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸೊ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಎಲ್ಲಾ ಗ್ರಾಮೀಣ ಜನತೆಗೆ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಉತ್ತಮ ತಳಿಗಳ ಆಯ್ಕೆ ಮಾಡ್ತಕ್ಕಂಥದ್ದು, ಸೌಕುಗಳು ಬೇಕಾದಂಥ ಆಹಾರ ಇನ್ನಿತರ ಸಾಮಗ್ರಿಗಳನ್ನ ಒದಗಿಸ್ತಕ್ಕಂಥದ್ದು, ಅದರ ಜೊತೆಗೆ ಮಹಿಳೆಯರನ್ನ ಸ್ವಾವಲಂಬನೆಗಳಾಗಿ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶ ಆಗಿತ್ತು. ಸೊ ಇವೆಲ್ಲ ಕಾರ್ಯ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಯ್ತು, ಹಾಲಿನ ಉತ್ಪಾದನೆ ಒಂದು ಮೂರು ದಶಕದಲ್ಲಿ ಎರಡು ಪಟ್ಟು ಜಾಸ್ತಿ ಆಗ್ತಾ ಬಂತು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ. ಸೊ ಈ ಹಾಲು ಕೇವಲ ನಮಗೆ ಮಾರಾಟದ ಸರಕಾಗಿ ನಾವು ನೋಡ್ತಾ ಇಲ್ಲ, ಇದು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಆಗಿದೆ. ಅದರಿಂದ ನಮ್ಮ ಭಾರತ ದೇಶದ ಜನಸಂಖ್ಯೆಗೆ ಒಂದು ಪೌಷ್ಟಿಕಯುಕ್ತ ಆಹಾರವನ್ನು ಕೂಡ ಕೊಟ್ಟ ರೀತಿ ಆಯಿತು. ಸೊ ಇವೆಲ್ಲ ಸೇರ್ಬಿಟ್ಟು ಒಂದು ಕ್ಷೀರ ಕ್ರಾಂತಿಯನ್ನು ಸುಮಾರು ಮೂರು ದಶಕದಲ್ಲಿ ಕುರಿಯನ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ಯಶಸ್ಸನ್ನು ಕೊಡಿತು. ಆದ್ದರಿಂದ ಈ ದಿನ ನಾವು ಇಡೀ ಪ್ರಪಂಚದಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ. ಜೊತೆಗೆ ಈ ಹಾಲು ಅಂತಂದ್ರೆ ದೈನಂದಿನ ಚಟುವಟಿಕೆಗಳಿಗೆ ತುಂಬಾ ಬೇಕಾಗುತ್ತೆ, ಮತ್ತೆ ಆರೋಗ್ಯ ದೃಷ್ಟಿಯಿಂದ ಇದಕ್ಕೆ ತುಂಬಾ ಬೇಕಾಗುತ್ತೆ. ಇದರ ಮಹತ್ವದ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ನಮಗೆ ಗೊತ್ತೈತೆ, ಅನಾದಿ ಕಾಲದಿಂದ ನಾವು ಹಾಲನ್ನ ಅಮೃತಕ್ಕೆ ಹೋಲಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತ ಎಲ್ಲಾ ಪೋಷಕಾಂಶಗಳು ನಮ್ಮ ಬಾಡಿ ಅಥವಾ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳ ಆಹಾರ ಆಗಿರ್ತಕ್ಕಂಥದ್ದು, ಸಂಪೂರ್ಣ ಆಹಾರ ಅಂತ ಹೇಳ್ಬಿಟ್ಟು ನಾವು ಕರೀತಾ ಇದ್ದೇವೆ. ಸೊ ನಮಗೆ ಗೊತ್ತು, ನವಜಾತ ಶಿಶುವಿನಿಂದ ವೃದ್ಧರವರು ಕೂಡ ಹಾಲು ಒಂದು ಅತ್ಯುತ್ತಮವಾದ ಸಂಪೂರ್ಣ ಎಲ್ಲಾ ಸತ್ವ ಭರಿತವಾದಂತಹ ಆಹಾರ ಆಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ, ಪ್ರೋಟೀನ್, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಅಂದ್ರೆ ಆರೋಗ್ಯಕರವಾದಂತಹ ಕ್ಯಾಲ್ಸಿಯಂ, ಪ್ರೋಟೀನ್, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಅಂಶ ಬಹಳವಾಗಿದೆ. ಸೊ ಜೊತೆಗೆ ಹಾಲಿನಲ್ಲಿ ಪೊಟಾಷಿಯಂ ಅಂಶ ಅತಿ ಹೆಚ್ಚುವಾಗಿದೆ. ಈ ಪೊಟಾಷಿಯಂ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಏನಾದ್ರೂ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗ್ತದೆ, ಅದಕ್ಕೆಲ್ಲ ಈ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡಲಿಕ್ಕೆ ಮತ್ತೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಹೃದಯ ಸಂಬಂಧಿ ಕಾಯಿಲೆಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮತ್ತೆ ಪಾರ್ಶ್ವವಾಯು, ಸೊ ಈ ಎಲ್ಲ ಪ್ಯಾರಾಲಿಸಿಸ್ ಅಂತ ನಾವು ಕರಿತೀವಿ, ಈ ಎಲ್ಲ ಕಾಯಿಲೆಗಳನ್ನ ಕಮ್ಮಿ ಮಾಡತಕ್ಕಂಥ ಗುಣ ಈ ಹಾಲಿನಲ್ಲಿರ್ತಕ್ಕಂಥ ಈ ಪೊಟಾಷಿಯಂ ಅಂಶಕ್ಕೆ ಹೊಂದಿದೆ. ಮತ್ತೆ ಮುಖ್ಯವಾಗಿ ಸ್ನಾಯುಗಳ ಬೆಳವಣಿಗೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಾಗಿರ್ಬೋದು, ಸೊ ಏನಾಗ್ತದೆ ಅಂತಂದ್ರೆ ಅವರ ಎಲುಬಿನ ಬೆಳವಣಿಗೆ ಆಗಿರ್ಬೋದು, ಸ್ನಾಯುನ ಬೆಳವಣಿಗೆ ಕೂಡ ಇದೊಂದು ಅತ್ಯದ್ಯಂತವಾದಂತಹ ಆಹಾರ ಆಗಿದೆ. ಯಾಕಂದ್ರೆ ಇದರಲ್ಲಿ ಉತ್ತಮವಾದಂತಹ ಅಮನೋ ಆಮ್ಲಗಳಿರ್ತದೆ, ಸೊ ಮತ್ತೆ ಪ್ರೋಟೀನ್ ಇರ್ತದೆ, ಮತ್ತೆ ಸ್ಯಾಚುರೇಟೆಡ್ ಅಮನೋ ಆಮ್ಲಗಳು ಅಂತ ಹೇಳ್ಬಿಟ್ಟು ನಾವೇನು ವೈಜ್ಞಾನಿಕವಾಗಿ ಕರಿತೀವಿ, ಇವೆಲ್ಲ ಯಥೇಚ್ಛವಾಗಿರೋದ್ರಿಂದ ಸ್ನಾಯುಗಳ ಬೆಳವಣಿಗೆ ಕೂಡ ಬಹಳ ಹೆಲ್ಪ್ ಆಗ್ತದೆ. ಸೊ ಮತ್ತೆ ವಿಟಮಿನ್ ಡಿ ಅಂತಕ್ಕಂಥದ್ದು ಅಂಶ ಕೂಡ ಇದರಲ್ಲಿದೆ. ಸೊ ಈ ವಿಟಮಿನ್ ಡಿ ಏನಕ್ಕೆ ಬೇಕಾಗುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ, ನಮ್ಮ ಎಲುಬುಗಳಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ಜಾಸ್ತಿ ಇರ್ತದೆ. ಸೊ ಈ ಕ್ಯಾಲ್ಸಿಯಂ ಅನ್ನ ಆಹಾರ ಸರಕಾರದಿಂದ ಹೀರ್ಕೊಳ್ಳಿಕ್ಕೆ ಈ ವಿಟಮಿನ್ ಡಿ ಬಹಳ ಅವಶ್ಯಕವಾಗಿದೆ. ಡೈರಿ ಸೆಕ್ಟರ್ ನ ಪಾತ್ರ ಸುಮಾರು 25% ಅಗ್ರಿಕಲ್ಚರ್ GDP ನಮ್ಮ ಈ ಒಂದು ಹೈನುಗಾರಿಕೆಯಿಂದ ಬರ್ತಾ ಇದೆ. ಇದರ ಜೊತೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ, ಯಾಕೆ ನಾವು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ, ಯಾವಾಗ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ರೈತರು ಅಥವಾ ರೈತ ಮಹಿಳೆಯರು ಸ್ವಾವಲಂಬಿಗಳಾಗ್ತಾರೋ, ಸೊ ಅವ್ರದಲ್ಲಿ ಇರ್ತಕ್ಕಂಥ ಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ. ಸೊ ನ್ಯಾಚುರಲಿ ಆಗುತ್ತೆ, ಗ್ರಾಮದ ಉದ್ದಾರ ಆಗುತ್ತದೆ. ಗ್ರಾಮದ ಉದ್ದಾರ ಆಯಿತು ಅಂದ್ರೆ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ದೇಶದ ಉದ್ದಾರ ಆಟೋಮೆಟಿಕ್ ತನ್ನತ್ತಾನೆ ಆಗ್ತದೆ. ಸೊ ಇದರ ಜೊತೆ ಜೊತೆಗೆ ಮುಖ್ಯವಾಗಿ ಆರೋಗ್ಯ. ಸೊ ಪ್ರತಿದಿನ ಹಾಲನ್ನು ರೈತರಾಪಿ ಮಹಿಳೆಯರಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮಕ್ಕಳು ಕುಡಿಯೋದ್ರಿಂದ ಕೂಡ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ನ್ಯಾಚುರಲಿ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವರಿಗೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಇಂಟರ್ನ್ ಅವರು ನಮ್ಮ ದೇಶದ ಒಂದು ಬೆಳವಣಿಗೆಗೆ ಸಹಕಾರವನ್ನು ನೀಡುತ್ತದೆ. ಇದಲ್ಲದೆ ಹೈನುಗಾರಿಕೆ ಕೇವಲ ಹಾಲು ಹಿಂಡುವುದರ ಮತ್ತು ರಾಸುಗಳ ಪಾಲನೆ ಒಂದೇ ಅಲ್ಲ, ಇದ್ರ ಜೊತೆಗೆ ಹಲವಾರು ಪೂರಕ ಉದ್ಯಮವೂ ಕೂಡ ತನಕ್ಕೆ ತಾನೇ ಡೆವಲಪ್ ಆಗ್ತವೆ. ಪೂರಕ ಉದ್ಯಮಗಳಂತ ಹೇಳಿದ್ರೆ ಫೀಡ್ ಮಿಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪ್ಯಾಕೇಜಿಂಗ್ ಮಿಷಿನ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಫ್ಯಾಕ್ಟರಿ ಸೆಟಪ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ನಾವು ಉಪ ಉತ್ಪನ್ನಗಳು ಕೋವಾ ಅಥವಾ ಸಿಹಿ ತಿಂಡಿಗಳು ಹಾಲಿಂದ ಯಾವ್ಯಾವ ಮಾಡ್ತಾರೆ ಇವನ್ನೆಲ್ಲ ಮಾಡಲಿಕ್ಕೂ ಕೂಡ ಉದ್ಯೋಗ ಅವಕಾಶಗಳು ಪ್ರಫುಲ್ಲವಾಗಿ ತೆರೆದುಕೊಳ್ತವೆ. ಸೊ ಇವೆಲ್ಲ ಕಾರಣಗಳಿಂದ ದೇಶದ ಆರ್ಥಿಕತೆಗೆ ಕೂಡ ಒಂದು ಬಲವಾದ ಒಂದು ಸಪೋರ್ಟ್ ಅನ್ನ ಈ ಹೈನುಗಾರಿಕೆ ನೀಡ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಇದರ ಒಂದು ಉತ್ಪಾದನೆ ಬಗ್ಗೆ ತಾವೇನು ಹೇಳ್ತೀರಿ? ಸೊ ಅದಕ್ಕೆ ಮೂವಕ್ಕಿಂತ ಮುಂಚೆ ನಾವು ನಮ್ಮ ಹಾಲು ಎಷ್ಟು ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ನೋಡಿದ್ರೆ, ಸೊ ತಲಾವಾರ ಅಂದ್ರೆ ಪ್ರತಿ ದಿನಕ್ಕೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸುಮಾರು 459 ಗ್ರಾಂ ಹಾಲು ದಿನಕ್ಕೆ ಸಿಗ್ತಾ ಇದೆ ಅಂದ್ರೆ ಆವರೇಜ್ ನಾವು ಮಾತಾಡ್ತಾ ಇರೋದು. ಸೊ ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಸುಮಾರು 483 ಗ್ರಾಂ ಸಿಗ್ತಾ ಇದೆ. ಸೊ ಇದನ್ನ ನಾವು ವಿಶ್ವದ ಆವರೇಜ್ ಅನ್ನು ನೋಡ್ಕೊಂಡ್ರೆ ಅಲ್ಲಿ 322 ಗ್ರಾಮ್ ಅಂದ್ರೆ ನಾವು ಜಾಸ್ತಿನೇ ಇದೀವಿ. ಪ್ರತಿದಿನ ಹಾಲನ್ನ ನಾವು ನಮ್ಮ ಆರೋಗ್ಯದ ದೃಷ್ಟಿ ತೆಗೆದುಕೊಳ್ತಕ್ಕಂಥ ಜಾಸ್ತಿ ಪ್ರಮಾಣದಲ್ಲೇ ಇದೆ. ಸೊ ನಮ್ಮ ICMR ಏನ್ ರೆಕಮೆಂಡೇಶನ್ ಮಾಡುತ್ತದೆ ಅಂತ ಹೇಳಿದ್ರೆ, ಆರೋಗ್ಯವಾದಾಗಿರ್ತಕ್ಕಂಥ ವ್ಯಕ್ತಿ ದಿನಕ್ಕೆ ಅಂದ್ರೆ ಸುಮಾರು 300 ml ಅನ್ನ ವಯಸ್ಸಾಗಿರ್ತಕ್ಕಂಥ ಹೇಳಿದ್ರೆ ತರುಣದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಗೊಳ್ತಕ್ಕಂಥದ್ದು, ಮತ್ತು ಮಕ್ಕಳು ಸುಮಾರು 500 ml ಹಾಲನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ICMR ರೆಕಮೆಂಡೇಶನ್ ಮಾಡಿದೆ. ಸೊ ಅದರಲ್ಲಿ ಬೇರೆ ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲೂ ಕೂಡ ಜನಪ್ರಿಯ ಆಗ್ತಿದೆ. ಸೊ ಇದನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡತಕ್ಕಂತಹ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಹಾಲು ಮಹಾಮಂಡಳಿ ಈ ಕುರಿತು ಹೇಳೋದ್ರೆ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಹಾಲು ಮಹಾಮಂಡಳಿದು ಅಂತ ಹೇಳ್ತೀರಿ? ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಸೊ ಕುರಿಯನ್ ಅವರು ಏನ್ ಮಾಡಿದ್ರು, ಈಗ ಆವಾಗ ಸಹಕಾರ ತತ್ವದಡಿಯಲ್ಲಿ ಅಮೂಲ್ ಅಂತಕ್ಕಂಥ ಬ್ರಾಂಡ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇದೊಂದು ಅದ್ಭುತಪೂರ್ವದಂತಹ ಪ್ರಯೋಗ ಆಗಿತ್ತು ಮತ್ತು ಯಶಸ್ವಿಯ ಪ್ರಯೋಗ ಆಗಿತ್ತು. ಸೊ ಇದರಲ್ಲಿ ಏನ್ ಮಾಡಿದ್ರು, ಒಂದು 3 ಹಂತದ ಒಂದು ಸುಧಾರಣೆ ಏನಂತ ಅಂದ್ರೆ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಲು ಒಕ್ಕಟ್ಟು ಸಂಘಗಳನ್ನ ಸ್ಥಾಪಿಸ್ತಕ್ಕದಾಗಿರ್ಬೋದು, ಮತ್ತೆ ರಾಜ್ಯದ ಮಟ್ಟದಲ್ಲಿ ರಾಜ್ಯ ಮಟ್ಟದ ಫೆಡರೇಷನ್ ಅನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ 3-tier ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಸಿಸ್ಟಮ್ ಅನ್ನ ಮಾಡಿಬಿಟ್ಟು ಅಲ್ಲಿ ಯಶಸ್ವಿ ಆದ್ರು. ನಂತರ ದಿನಗಳಲ್ಲಿ ಸುಮಾರು 1974 ಸೊ ವಿಶ್ವ ಬ್ಯಾಂಕ್ನವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ 1974 ಇದು ಸ್ಥಾಪನೆಗೊಳ್ತು. ಇದು ದೇಶದ 2nd ಅತಿ ದೊಡ್ಡ ಡೈರಿ ಸಂಸ್ಥೆ. ನಮ್ಮ ಕರ್ನಾಟಕ KMFN ಅಂತ ಕಳಿತೀವಲ್ಲ, ಇದು ದೇಶದ ಅತ್ಯಂತ 2nd ಅತಿ ದೊಡ್ಡ ಡೈರಿ ಸಂಸ್ಥೆ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು 1st ಸ್ಥಾನವನ್ನು ಪಡೆದಿದೆ. ಇದರ ಮೇನ್ ಉದ್ದೇಶ ಅಥವಾ ಮುಖ್ಯ ಉದ್ದೇಶ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ಹೇಳಿದ್ರೆ ಹಾಲು ಶೇಖರಣೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ, ಈ 3 ಹಂತಗಳಲ್ಲಿ ಸೊ KMFನ ಪಾತ್ರ ಬಹಳವಾಗಿದೆ. ಸೊ ಇದರ ಜೊತೆಗೆ ಹಾಲು ಮತ್ತು ಹಾಲಿನ ಉತ್ಪಾದನೆಯನ್ನ ನಂದಿನಿ ಅಂತಕ್ಕಂಥ ಒಂದು ಬ್ರಾಂಡಿನ ಮುಖಾಂತರ ಈ ಒಂದು KMF ಮಾರಾಟ ಮಾಡುತ್ತಿದೆ. ಸೊ KMF ಬಂದಾಗಿಂದ ಸೊ ಹೈನುಗಾರಿಕೆ ಮೊದಲೇನಾಗಿತ್ತು, ಗೃಹ ಚಟುವಟಿಕೆ ಆಗಿತ್ತು ಅಥವಾ ಏನಂತ ಹೇಳಿದ್ವಿ ಗೃಹ ಕೈಗಾರಿಕೆ ಆಗಿತ್ತು. ಸೊ ಈ KMF ಮತ್ತು ಈ ಸಹಕಾರಿ ತತ್ವದಡಿ ಬಂದ ನಂತರ ಈ ಗೃಹ ಕೈಗಾರಿಕೆ ಅಂತದ್ದು ಈ ದಿನಗಳಲ್ಲಿ ಬೃಹತ್ ಉದ್ಯಮವಾಗಿ ಡೆವಲಪ್ ಆಗ್ತಾ ಇದೆ, ಮಂಡಳಿ ನಡೆಸ್ತಾ ಬಂದಿದೆ. ಜೊತೆಗೆ ಹಾಲಿನ ಗುಣಮಟ್ಟ ತುಂಬಾ ಬೇಕಾಗುತ್ತೆ, ಇದರ ಗುಣಮಟ್ಟದ ಬಗ್ಗೆ ತಾವೇನು ಹೇಳ್ತೀರಿ? ಸೊ ನಾವು ಇಷ್ಟೋ ತನಕ ಡಿಸ್ಕಸ್ ಮಾಡಿದಾಗ ನಾವು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿದ್ದೀವಿ ಹಾಲಿನ ಉತ್ಪಾದನೆಯಲ್ಲಿ, ಬಟ್ ಅದೇ ನಾವು ಎಕ್ಸ್ಪೋರ್ಟ್ ಅಥವಾ ರಫ್ತನ್ನು ನೋಡಿದ್ರೆ ನಾವು ಬಹಳ ಕೆಳಮಟ್ಟದಲ್ಲಿದ್ದೇವೆ. ಯಾಕಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವಾರು ನ್ಯೂನತೆಗಳಿಂದ. ಒಂದು, ನಾವು ವಿದೇಶಕ್ಕೆ ಅಥವಾ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಂದ್ರೆ ಕೆಲವಾರು ಸ್ಟ್ಯಾಂಡರ್ಡ್ಗಳನ್ನ ದೇಶ ಪ್ರತಿಯೊಂದು ದೇಶಗಳು ಫಿಕ್ಸ್ ಮಾಡ್ತವೆ. ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ FSSAI ಅಂತ ಹೇಳ್ಬಿಟ್ಟು ಕರಿತಾರೆ, ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇವು ಕೆಲವೊಂದು ಮಾನದಂಡಗಳನ್ನ ಈ FSSAI ಅವರು ಗುರುತು ಮಾಡಿದ್ದಾರೆ. ಆ ಮಾನದಂಡಗಳನ್ನ ಪಾಸ್ ಆದ್ರೆ ಮಾತ್ರ ಆ ಒಂದು ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ನಾವು ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ರಫ್ತು ಮಾಡಬಹುದು. ಸೊ SNF ಆಗಿರ್ಬೋದು, ಲೋ ಫ್ಯಾಟ್ ಪರ್ಸೆಂಟೇಜ್ ಆಗಿರ್ಬೋದು, ಇವೆಲ್ಲ ಒಂದು ಮಾನದಂಡಗಳಾಗಿದೆ. ಇದರ ಜೊತೆ ಜೊತೆಗೆ ನಾವು ನಮ್ಮ ಶೇಕಡ ಹಾಲನ್ನು ನೋಡಿದ್ರೆ ಕೇವಲ ನಾವು 62.3% ಹಾಲನ್ನು ಮಾತ್ರ ನಾವು ಹೊರದೇಶಗಳಿಗೆ ಸಪ್ಲೈ ಮಾಡಲು ಅಥವಾ ರಫ್ತು ಮಾಡಲು ಒಂದು ಯೋಗ್ಯವಾಗಿದೆ ಅಂತ ಇಲ್ಲ. ರಿಮೈನಿಂಗ್ ಸುಮಾರು 30-35-40% ಹಾಲು ಸೊ ಗುಣಮಟ್ಟದ ಹಾಲನ್ನು ನಾವು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಲವಾರು ಅಫ್ಲೋಟಾಕ್ಸಿನ್ ಅಂತ ಹೇಳ್ತೀವಿ, ಅಥವಾ ಈಗ ನಾವೇನಂತ ಹೇಳಿದ್ರೆ ಜಾನುವಾರು ಮೇವುಗಳಿಗೆ ಪೆಸ್ಟಿಸೈಡ್ ಅಥವಾ ಕ್ರಿಮಿನಾಟಕಗಳನ್ನ ಹೊಡಿತಾ ಇರ್ತೀವಿ, ಅಥವಾ ಆಂಟಿಬಯೋಟಿಕ್ ಜಾನುವಾರುಗಳಿಗೆ ಕಾಯಿಲೆ ಬಂದಾಗ ಆಂಟಿಬಯೋಟಿಕ್ ಅನ್ನು ಕೊಡ್ತಾ ಇರ್ತೀವಿ. ಈ ಎಲ್ಲ ರೆಸಿಡ್ಯೂಗಳು ಹಾಲಿನಲ್ಲಿ ಬರ್ತಾ ಇದೆ. ಸೊ ಈ ಎಲ್ಲ ಬಂದಾಗ ಏನಾಗುತ್ತೆ, ಹಾಲಿನ ಗುಣಮಟ್ಟ ತನಕ್ಕೆ ತಾನೆ ಕೆಳಗೋಗ್ತದೆ. ಸೊ ಆದ್ರಿಂದ ಈ ಎಲ್ಲ ಕಲಬೆರಕೆ ವಸ್ತುಗಳು ಅಥವಾ ಇವೇನು ಆಂಟಿಬಯೋಟಿಕ್ಸ್ ಅಥವಾ ಈ ಅಫ್ರೋಟಾಕ್ಸಿನ್ ಅಥವಾ ಪೆಸ್ಟಿಸೈಡ್ಸ್ ಏನಂತ ಹೇಳ್ತೀವ, ಈ ಪ್ರಮಾಣ ಹಾಲಿನಲ್ಲಿ ಜಾಸ್ತಿ ಇತ್ತು ಅಂದ್ರೆ ಆ ಹಾಲು ಯೋಗ್ಯವಲ್ಲ, ರಫ್ತಿಗೆ ಯೋಗ್ಯವಲ್ಲ, ನ್ಯಾಚುರಲಿ ಆ ಹಾಲನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಕೇವಲ ನಾವು ಬೆರಳಿಕೆ ದೇಶಗಳಿಗೆ ಮಾತ್ರ ನಮ್ಮ ಹಾಲನ್ನು ರಫ್ತು ಮಾಡ್ತದೆ, ಅದರಲ್ಲಿ ನೋಡೋದಾದ್ರೆ ಯು ಎ ಆಗಿರ್ಬೋದು ಅಥವಾ ಸೌದಿ ಅರೇಬಿಯಾ, ಸೊ ಕೆಲವು ಯು ಎಸ್ ಪ್ರಾಂತ್ಯದ ಕೆಲವಕ್ಕೆ ಸಿಂಗಾಪುರ ಮತ್ತು ಭೂತಾನ್, ಈ ಒಂದು 5 ದೇಶಗಳಿಗೆ ಮಾತ್ರ ನಮ್ಮ ಹಾಲು ರಫ್ತು ಆಗ್ತದೆ. ಸೊ ಇನ್ನು ಮಿಕ್ಕ ದೇಶಗಳಿಗೂ ನಾವು ಹಾಲನ್ನು ರಫ್ತು ಮಾಡಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಶುದ್ಧ ಹಾಲನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕಾಗುತ್ತದೆ ಮತ್ತು ಅದಕ್ಕೆ ಅವ್ರಿಗೆ ಬೇಕಾಗುತ್ತದೆ ಸ್ಟ್ಯಾಂಡರ್ಡ್ ಅಥವಾ ಮಾನದಂಡಗಳಿಗೆ ಅನುಸರಿಸಿಬಿಟ್ಟು ಯಾವ ರೀತಿಯ ಗುಣಮಟ್ಟವಾದ ಹಾಲನ್ನು ನಾವು ಮಾಡಬೇಕಾಗತ್ತೆ, ಈ ಎಲ್ಲ ಒಂದು ಕ್ರಮಗಳನ್ನು ನಾವು ನೀಡಬೇಕಾಗುತ್ತೆ. ಕೇವಲ 0.25% ಹಾಲು ಮಾತ್ರ ವಿದೇಶಗಳಿಗೆ ರಫ್ತಾಗ್ತಾ ಇದೆ, ಇನ್ನು ಮಿಕ್ಕಿದೆಲ್ಲ ಹಾಲು ಕೂಡ ನಮ್ಮ ದೇಶದಲ್ಲೇ ನಾವು ಉಪಯೋಗಿಸ್ತಾ ಇದೀವಿ ಅಥವಾ ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಕ್ಕೆ ಏನೇನು ಮಾಡಬಹುದು ಅಂತ ಹೇಳ್ತೀರಿ? ಸೊ ಈಗ ಸರ್ಕಾರ ಕೂಡ ಹಲವಾರು ಕ್ರಮಗಳನ್ನ ಕೈಗೊಂಡಿದೆ, ಜೊತೆ ಜೊತೆಗೆ ಇದರಲ್ಲಿ ನಾವು ಕೇವಲ ನಾವೇನಂತೇಳಿ ಬೇಸ್ ಲೆವೆಲ್ ಅಂದ್ರೆ ರೈತರಿಂದ ಈ ಒಂದು ಗುಣಮಟ್ಟ ಪಾಲನೆಯಲ್ಲಿ ಸ್ಟಾರ್ಟ್ ಆಗಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟ್ ಆರೋಗ್ಯವಂತ ಹಸುವಿನಿಂದ ಉತ್ತಮ ಗುಣಮಟ್ಟದ ಹಾಲನ್ನ ನಾವು ನಿರೀಕ್ಷಿಸಬಹುದು. ಅಂದ್ರೆ ಯಾವಾಗ ಹಸು ಆರೋಗ್ಯವಾಗಿರ್ತದೆ, ಸೊ ಯಾವುದೇ ಅಥವಾ ಆರೋಗ್ಯವಾಗಿರ್ಬೇಕಂದ್ರೆ ಆ ಕೊಟ್ಟಿಗೆ ಶುದ್ಧ ಆಗಿರ್ಬೇಕು ಅಥವಾ ಅದನ್ನು ನೋಡ್ಕೊಳ್ತಕ್ಕಂತ ವ್ಯಕ್ತಿ ಶುದ್ಧವಾಗಿರ್ಬೇಕು, ಇವೆಲ್ಲ ಒಂದು ಆರೋಗ್ಯ ಹಸುವಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಮತ್ತೆ ಕಾಲಕಾಲಕ್ಕೆ ಅವಕ್ಕೆ ಯಾವ್ಯಾವ ಲಸಿಕೆಗಳನ್ನ ಕೊಡಬೇಕು, ಲಸಿಕೆ ಕೊಡಬೇಕು, ಮತ್ತೆ ಕೆಲವೊಂದು ಮಾಹಿತಿಗಳು ತಿಳ್ಕೊಂಡಿರ್ಬೇಕು. ಅಂದ್ರೆ ಕೆಲವು ಜಾನುವಾರುಗಳಿಗೆ ಕಾಯಿಲೆ ಬರುತ್ತದೆ, ಕಾಯಿಲೆ ಬಂದಾಗ ನಾವು ಆಂಟಿಬಯೋಟಿಕ್ ಕೊಡ್ತೇವೆ. ಸೊ ಆಂಟಿಬಯೋಟಿಕ್ ಕೊಟ್ಟ ನಂತರ ಎಷ್ಟು ದಿನಗಳ ನಂತರ ಹಾಲನ್ನ ನಾವು ಡೈರಿಗೆ ಹಾಕಬೇಕು, ಯಾಕೆಂತ ಹೇಳಿದ್ರೆ ಆಂಟಿಬಯೋಟಿಕ್ ರೆಸಿಡ್ಯೂಸ್ ಹಾಲಲ್ಲಿ ಇರ್ತದೆ. ಸೊ ಅದರಿಂದ ಒಂದು ಪೀರಿಯಡ್ ಇರ್ತದೆ, ಆ ಪ್ರತಿಯೊಂದು ಆಂಟಿಬಯೋಟಿಕ್ ತನ್ನದೇ ಆದಂತ ಒಂದು ಪೀರಿಯಡ್ ಇರುತ್ತೆ, ಆ ಪೀರಿಯಡ್ ನಂತರ ನಾವು ಹಾಲನ್ನ ರೆಸಿಡ್ಯೂಯಲ್ ಪೀರಿಯಡ್ ಅಂತ ಹೇಳಿರುತ್ತೆ, ಅದ ನಂತರ ಹಾಲನ್ನು ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲ ಮಾಹಿತಿಗಳು ಕೂಡ ನಾವು ರೈತರಿಗೆ ಇರಬೇಕಾಗುತ್ತೆ. ಜೊತೆಗೆ ಹಾಲು ಕರೆಯುವ ವ್ಯಕ್ತಿಯ ಆರೋಗ್ಯ ಮತ್ತು ಶುಚಿತ್ವ ಕೂಡ ಬಹಳ ಇಂಪಾರ್ಟೆಂಟ್, ಯಾಕೆಂತ ಹೇಳಿದ್ರೆ ಕೆಲವಾರು ರೋಗಗಳಿದೆ, ಇವೆ ಈ ರೋಗಗಳೇನಾಗುತ್ತೆ, ಮನುಷ್ಯನಿಂದ ಪ್ರಾಣಿ ಬರಬಹುದು ಅಥವಾ ಪ್ರಾಣಿಯಿಂದ ಮನುಷ್ಯನಿಗೆ ಬರಬಹುದಂತ ಹಲವಾರು ರೋಗಗಳಿದೆ. ಸೊ ಮತ್ತೆ ಆದ್ರಿಂದ ಹಾಲು ಕರಿಬೇಕಾದ್ರೆ ಶೀನೋದು, ಉಗುಳೋದು, ಈ ರೀತಿಯಾದಂತಹ ಕಾರ್ಯಗಳನ್ನ ರೈತರು ಅನುಸರಿಸಬಾರದು ಮತ್ತು ಶುಚಿತ್ವದ ಬಗ್ಗೆ ಬಹಳ ಕೇರ್ ಅನ್ನು ತಗೊಂಡ್ರೆ ಮತ್ತೆ ಹಾಲಿನ ಇಳುವರಿ ಮತ್ತು ಉತ್ಪಾದನೆಯಲ್ಲಿ ಕೂಡ ನಾವು ಶುಚಿತ್ವವನ್ನು ಕಾಪಾಡಬಹುದು. ಮತ್ತೆ ಕೆಚ್ಚಲಿನ ಆರೋಗ್ಯ, ಯಾಕೆಂತ ಹೇಳಿದ್ರೆ ಹಾಲು ಬರ್ತಕ್ಕಂಥದ್ದು ಕೆಚ್ಚಲಿಂದ, ಈ ಕೆಚ್ಚಲಿನ ಆರೋಗ್ಯ ಮತ್ತು ಶುಚಿತ್ವ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇತ್ತೀಚಿನ ದಿನಗಳು ಏನಂತ ಹೇಳ್ತೇವೆ, ನಾವು ಮಿಶ್ರ ತಳಿಗಳ ರಾಸುಗಳನ್ನು ಜಾಸ್ತಿ ಸಾಕ್ತಾ ಇದ್ದೇವೆ. ಈ ಮಿಶ್ರ ತಳಿಗಳ ರಾಸುಗಳು ಹಾಲಿನ ಉತ್ಪಾದನೆ ಜಾಸ್ತಿ ಆದಾಗೆ ಅವರ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಶುಚಿತ್ವದ ಕಡೆಗೆ, ಎಸ್ಪೆಷಲಿ ಕೆಚ್ಚಲಿನ ಆರೋಗ್ಯದ ಕಡೆಗೆ ರೈತರು ಗಮನ ಹರಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹಾಲು ಕರೆಯುವ ಪದ್ಧತಿ, ಪೂರ್ಣ ಮುಷ್ಟಿ ಪದ್ಧತಿಯಲ್ಲಿ ಹಾಲನ್ನು ಕರೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕೆಲವು ರೈತರು ಏನ್ ಮಾಡ್ತಾರೆ, ಸಿವ್ ಎಬ್ಬೆರಳನ್ನ ತೀಡ್ಬಿಟ್ಟು ಅಥವಾ ಮೀಟ್ ಬಿಟ್ಟು ಹಾಲನ್ನು ಕರೀತಾರೆ, ಇದರಿಂದ ಏನಾಗುತ್ತೆ ಆ ಮಲೆ ತೊಟ್ಟುಗಳಿಗೆ ಸೊ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಈ ಎಲ್ಲ ಪದ್ಧತಿಗಳನ್ನು ರೈತರು ಆದಷ್ಟು ನಿಲ್ಲಿಸ್ಬಿಟ್ಟು ಯಾವ್ಯಾವ ವೈಜ್ಞಾನಿಕವಾಗಿ ನಾವು ಪಶುವೈದ್ಯರಾಗಿರ್ಬೋದು ಅಥವಾ ಯಾರು ಸಲಹೆ ಕೊಡ್ತಾರೋ ಆ ರೀತಿಯ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ನಾವೆಲ್ಲ ಗೊತ್ತಿದೆ, ಹಾಲು ಒಂದು ಪೆರಿಶಿಬಲ್ ಕಮಾಂಡಿಟಿ, ಅಂದ್ರೆ ಬೇಗ ಕೆಡತಕ್ಕಂಥದ್ದು ಸಾಮರ್ಥ್ಯ ಜಾಸ್ತಿ ಇದೆ, ನಮಗೆಲ್ಲ ಗೊತ್ತಿದೆ. ನೀರಿನ ಅಂಶ ಜಾಸ್ತಿ ಇದೆ ಮತ್ತು ಹಾಲಿನ ಪೆರಿಶಿಬಲ್ ಕಮಾಂಡಿಟಿ ಆಗಿರೋದ್ರಿಂದ ಈ ಸಂಗ್ರಹಣೆ ಮತ್ತು ಸಾಗಣೆಯಲ್ಲಿಯೂ ಕೂಡ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ KMF ಹಲವಾರು ಕ್ರಮಗಳನ್ನು ಅನುಸರಿಸ್ತಾ ಇದೆ. ಸೊ ರೈತರಿಂದ ತಗೊಂಡ್ಬಿಟ್ಟು ಅದು ಚಿಲ್ಲಿಂಗ್ ಸೆಂಟರ್ ಕಳಿಸ್ತದೆ, ಚಿಲ್ಲಿಂಗ್ ಸೆಂಟರ್ ಇಂದ ನೆಕ್ಸ್ಟ್ ಜಿಲ್ಲಾ ಮಟ್ಟದ ಫೆಡರೇಷನ್ ಬರ್ತದೆ. ಈ ರೀತಿಯಾಗಿ ಪ್ರೋಸೆಸ್ ಅನ್ನ ಚೈನ್ ಪ್ರೋಸೆಸ್ ಅನ್ನ ಮೇಂಟೈನ್ ಮಾಡ್ತಿದೆ. ಅದೇ ರೀತಿಯಾದಂತಹ ಪ್ರೋಸೆಸ್ ಇನ್ನಿತರ ಹಾಲು ಉತ್ಪಾದನೆ ಮಾಡ್ತಿರ್ತಕ್ಕಂಥವರೆಲ್ಲ ಅನುಸರಿಸಿದ್ರೆ ನಾವು ಉತ್ತಮ ಗುಣಮಟ್ಟದ ಹಾಲನ್ನ ನಾವು ಉತ್ಪಾದನೆ ಮಾಡಬಹುದಾಗಿದೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾದ ಒಂದು ಪ್ರೋತ್ಸಾಹವನ್ನು ಕೊಡ್ತದೆ ಅಂತ ಹೇಳ್ತೀರಿ? ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇದೆ, ಇದರಲ್ಲೂ ಕೂಡ ಹಲವಾರು ಹೈನುಗಾರಿಕೆ ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಮತ್ತೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇತ್ತೀಚೆಗೆ ಈಗ ನಡೀತಾ ಇದೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಕ್ಕಂಥದ್ದು. ಇದರಲ್ಲಿ ಸೊ ನಾವು ಜಾಸ್ತಿ ಜಾನುವಾರುಗಳನ್ನು ಸಾಕಬೇಕು ಅಂತ ಹೇಳಿದ್ರೆ ಅಥವಾ ಗುಂಪಲ್ಲಿ ಅಥವಾ 50, 100, 1000 ಈ ರೀತಿಯಾದ ಜಾನುವಾರುಗಳು ಸಾಕಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವೇ ವಿವಿಧ ಹಂತಗಳಲ್ಲಿ ವಿವಿಧ ಸ್ತರದ ಅಂತ ಹೇಳಿ ವಿವಿಧ ವರ್ಗಗಳಿಗೆ SC ST ಗೆ ಅಥವಾ ಬೇರೆ ಬೇರೆ ವರ್ಗದಲ್ಲಿ ವಿವಿಧ ರೀತಿಯ ಸಬ್ಸಿಡಿಗಳನ್ನು ನೀಡಿಬಿಟ್ಟು ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿ ಹೈನುಗಾರಿಕೆ ಮತ್ತು ಇನ್ನಿತರ ಹಲವಾರು ಪಶುಸಂಗೋಪನಾ ಕಾರ್ಯಕ್ರಮಗಳು ಕೂಡ ಉತ್ತೇಜನ ನೀಡುತ್ತದೆ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯ. ಸೊ ನಮ್ಮ ಕರ್ನಾಟಕ ಸರ್ಕಾರ ನೋಡೋದಾದ್ರೆ ಹಲವಾರು ಸ್ಕೀಮ್ಗಳನ್ನು ಕೂಡ ಕರ್ನಾಟಕ ಸರ್ಕಾರ ನೋಡಿದೆ. ಹಿಂದೆಲ್ಲ ನಾವು ನೋಡಿದ್ವಿ ಪಶುಭಾಗ್ಯದಲ್ಲಿ ವಿವಿಧ ರೀತಿಯಾದಂತಹ ಜಾನುವಾರುಗಳನ್ನ ವಿತರಣೆ ಆಗಿರ್ಬೋದು ಅಥವಾ ಮಾನಿಟರಿಂಗ್ ಆಗಿರ್ಬೋದು, ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ಪಶುಭಾಗ್ಯದಲ್ಲಿ ನೀಡ್ತಾ ಬಂತು. ನಂತರ ಸೊ ಕರ್ನಾಟಕ ಸರ್ಕಾರದ ಜೊತೆ ಜೊತೆಗೆ ಈ ನಬಾರ್ಡ್ ಅಂತಕ್ಕಂಥ ಸಂಸ್ಥೆ ಇದೆ, ಈ ಸಂಸ್ಥೆಯು ಕೂಡ ಹೈನುಗಾರಿಕೆಯನ್ನು ಉತ್ತೇಜಿಸಲು ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ. ಮತ್ತೆ ಲೋನ್ ಮುಖಾಂತರ ಸಬ್ಸಿಡಿ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಹೈನುಗಾರಿಕೆ ಉತ್ತಮಗೊಂಡು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರದ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಲ್ಲಿ ಕೂಡ ಸೊ ಹೈನುಗಾರಿಕೆ ಉತ್ತೇಜನ ನೀಡುವ ಹಲವಾರು ಕಾರ್ಯಕ್ರಮಗಳಿದೆ. ಈ ಸರ್ಕಾರಗಳ ಜೊತೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಸೊ ಒಂದು ಮುಂಚೂಣಿಯಲ್ಲಿ ಹೈನುಗಾರಿಕೆಯನ್ನ ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಸೊ ಇವರು ಹೈನುಗಾರಿಕೆಗೆ ಬಹಳ ಒಂದು ಉತ್ತೇಜನವನ್ನು ಕೊಟ್ಟುಬಿಟ್ಟು ಸೊ ರೈತ ಮಹಿಳೆ ಎಸ್ಪೆಷಲಿ ರೈತ ಮಹಿಳೆಯರಿಗೆ ಅಥವಾ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾವಲಂಬನೆ ಬದುಕು ಬರಲಿಕ್ಕೆ ಹಲವಾರು ಸ್ಕೀಮ್ಗಳನ್ನು ಈ ಹೈನುಗಾರಿಕೆ ಸಂಬಂಧಪಟ್ಟ ಸ್ಕೀಮನ್ನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅದರ ಜೊತೆಗೆ ಮೈರಡ ಅಂತ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳು ಕೂಡ ಸೊ ಹೈನುಗಾರಿಕೆ ಪ್ರೋತ್ಸಾಹಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಕ್ಷೀರ ದಿನಾಚರಣೆಯನ್ನು ಏನಕ್ಕೋಸ್ಕರ ಆಚರಿಸ್ತಾ ಇದೀವಿ ಅಂತ ಹೇಳ್ತೀರಿ? ಅಂದ್ರೆ ಈಗ ಈ ನ್ಯಾಷನಲ್ ಅಥವಾ ಮಿಲ್ಕ್ ಡೇ ಅಥವಾ ನಾವು ರಾಷ್ಟ್ರೀಯ ಕ್ಷೀರ ದಿನಾಚರಣೆಯನ್ನು ಏನಕ್ಕೆ ಆಚರಿಸ್ತಿದ್ದೇವೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಹಾಲಿನ ಪ್ರಯೋಜನಗಳೇನು, ಆರೋಗ್ಯದ ಬೆನಿಫಿಟ್ ಏನು, ಮತ್ತೆ ಓವರ್ಆಲ್ ಮತ್ತೆ ಹಾಲಿನ ಉತ್ಪಾದನೆಯನ್ನು ದೇಶದಲ್ಲಿ ಜಾಸ್ತಿ ಮಾಡತಕ್ಕಂಥದ್ದು. ಅದರಿಂದ ಏನಾಗ್ತದೆ ಅಂದ್ರೆ ದೇಶದ ಆರ್ಥಿಕತೆಯು ಬಲವರ್ಧನೆ ಆಗ್ತದೆ ಮತ್ತು ನಮ್ಮ ದೇಶದ ಅಭಿವೃದ್ಧಿಯು ಕೂಡ ಹೊಂದುತ್ತದೆ. ಈ ಎಲ್ಲ ಒಂದು ಮುಖ್ಯ ಕಾರಣಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಈ ದಿನದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ. ಸೊ ಮುಖ್ಯವಾಗಿ ಈಗ ನ್ಯಾಷನಲ್ ಡೈರಿ ಡೇ ಅಂತ ಕರಿತಾ ಇದೀವಿ. ಇದನ್ನ ನಾವು NDDB ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಮತ್ತು ಇಂಡಿಯನ್ ಡೈರಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ವಿ. ನಂತರ ದಿನಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಪಶುವೈದ್ಯ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಅರಿವನ್ನು ಮೂಡಿಸಲಿಕ್ಕೆ ಜನತೆಗೆ ಅರಿವನ್ನು ಮೂಡಿಸಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ದಿನಗಳೊಂದು ಹಮ್ಮಿಕೊಂಡ್ಬಿಟ್ಟು ಆಚರಣೆ ಮಾಡ್ತಾರೆ. ಒಳ್ಳೆಯದು ಸರ್, ತಾವು ಇದುವರೆಗೂ ರಾಷ್ಟ್ರೀಯ ಕ್ಷೀರ ದಿನಾಚರಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.